ಮತ್ತೆ ಟ್ರೈನಿಂಗ್ ಏನಾದರೂ ಇದೆಯಾ? ಇದೇ ರೀತಿ ಇದೇ ಯೋಜನೆಯಲ್ಲಿ ನಾವು ರೈತರಿಗೆ ತರಬೇತಿ ಕೂಡ ಕೊಡ್ತಾ ಇದ್ದೀವಿ. ರೈತರಿಗೆ NLM ಯೋಜನೆ ಅಡಿಯಲ್ಲಿ ಪ್ರತಿ ಒಂದು ತಾಲೂಕಿನಿಂದ 30 ಜನರಿಗೆ 2 ದಿವಸದ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಈ ತರಬೇತಿಯಲ್ಲಿ ಮುಖ್ಯವಾಗಿ ನಮ್ಮೇನು ಪಶುಪಾಲನೆ ಇಲಾಖೆಯಲ್ಲಿ ಮುಖ್ಯವಾಗಿ ಮೇವಿನ ಬೆಳೆಗಳ ಯಾವುದು, ರೋಗ ರುಜಿನಿ ಬಂದರೆ ಏನು ಮಾಡಬೇಕು, ಸರ್ಕಾರದಿಂದ ದೊರೆಯುವಂಥ ಯೋಜನೆಗಳನ್ನು, ಇದರ ಬಗ್ಗೆ ಕೂಡ ಒಂದು ಸವಿಸ್ತಾರವಾದ ಒಂದು ತರಬೇತಿ ಜೊತೆಗೆ ಅವರಿಗೆ ಯಾರಾದರೂ ಒಂದು ಹತ್ತಿರ ಇರೋಂಥ ಯಾರಾದರೂ ಒಂದು ಏನು ಪ್ರಾಕ್ಟಿಕಲ್ ಆಗಿ ಮಾಡಿರ್ತಾನೆ, ಪ್ರಾಯೋಗಿಕವಾಗಿ ಯಾರು ರೈತ ಮಾಡಿರ್ತಾನೆ, ಅವನಿಗೆ ಕರ್ಕೊಂಡು ಹೋಗಿ ತೋರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಈ ತರಬೇತಿಯಲ್ಲಿ ಹಮ್ಮಿಕೊಂಡಿರ್ತೇವೆ. ರಾಜ್ಯ ಸರ್ಕಾರದಿಂದ ಏನಾದರೂ? ರಾಜ್ಯ ಸರ್ಕಾರದಿಂದಲೂ ಹಲವಾರು ಯೋಜನೆ ನಮ್ಮ ಜಿಲ್ಲೆಗೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಈ ವರ್ಷದ ಯೋಜನೆಯಲ್ಲಿ ರೈತರಿಗೆ ಕೌಮ್ಯಾಟ್ ವಿತರಣೆ ಮಾಡೋದು. ಕೌಮ್ಯಾಟ್ ಅಂದರೆ ಈಗ ಮೊದಲಿನ ದಿವಸದಂಗೆ ಈ ಮಿಶ್ರತಳಿ ಆಕಳುಗಳಿಗೆ ನೆಲದ ಮೇಲೆ ಮಲಗಿಸಲಿಕ್ಕೆ ತೊಂದರೆ ಆಗುತ್ತೆ ಅಂತ ಒಂದು ಮ್ಯಾಟನ್ನು ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ಒಂದು 113 ರೈತರಿಗೆ, ಯಾರ ಹತ್ರ ಎರಡಕ್ಕಿಂತ ಜಾಸ್ತಿ ಮಿಶ್ರತಳಿ ಹಸು ಇರುತ್ತೋ ಅಂಥ ರೈತರಿಗೆ ಇದರದ್ದು ಯೋಜನಾ ವೆಚ್ಚ ಬಂದು 6,190 ರೂಪಾಯಿ ಆಗುತ್ತೆ ಎರಡು ಮ್ಯಾಟಿಗೆ. ನಾವು 50% ಸಹಾಯಧನ, 50% ಸಹಾಯಧನದಲ್ಲಿ ಇದನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಮಹಿಳಾ ರೈತರಿಗೆ, ಗ್ರಾಮೀಣ ಭಾಗದ ಮಹಿಳಾ ರೈತರಿಗೆ ಈ ಜವಾರಿ ಕೋಳಿ ಮರಿ ಕೊಡುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಇದು ಸಹಿತ ಒಂದು 106 ಜನ ಬೆನಿಫಿಷರಿಗಳಿಗೆ ಒಂದು 10 ಜವಾರಿ ತಳಿ, 5 ವಾರದ ಜವಾರಿ ತಳಿ ಕೋಳಿಗಳನ್ನ ಕೊಡೋಂಥ ಒಂದು ಯೋಜನೆ ಹಾಕೊಂಡಿದ್ದೀವಿ. ಜೊತೆಗೆ ಈ ತಮಗೆ ಗೊತ್ತಿದ್ದಂಗೆ ನಾನು ಮೇವಿನ ಬಗ್ಗೆ ಹೇಳ್ತಾ ಇದ್ದೆ, ಮೇವು ಮೊದಲೇ ಹಾಳಾಗಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಮೊದಲು ನಾವು ಕಾಲಲ್ಲಿ ಹೋಗಿತ್ತಿದ್ವಿ, ಮುಂದೆ ಹೋಗಿ ಹಾಳಾಗ್ತಿದ್ವಿ, ಅದಕ್ಕೆ ನಾವು ಈಗ ಕಟ್ ಮಾಡಿ ತಿನ್ನಿಸೋದೊಂದು ಪದ್ಧತಿ. ಈಗ ಕಟ್ ಮಾಡಿ ತಿನ್ನಿಸೋದ್ರಿಂದ ಮೇವು ಹಾಳಾಗಲ್ಲ, ಆ ತಿಂದಂಥ ಮೇವು ಕೂಡ ಸರಿಯಾಗಿ ಡೈಜೆಷನ್ ಆಗುತ್ತೆ. ಅದಕ್ಕೆ ಚಾಫ್ ಕಟ್ಟರ್ ಅಥವಾ ಮೇವು ಕತ್ತರಿಸುವ ಯಂತ್ರಗಳನ್ನ ಕೂಡ ಒಂದು ಯೋಜನೆ ಕೂಡ ಇದೆ. ಇದು ನಮ್ಮ ಜಿಲ್ಲೆಯಲ್ಲಿ 86 ಜನರಿಗೆ ಒಂದು 2 HP ಒಂದಂತ ಒಂದು ಚಾಫ್ ಕಟ್ಟರ್ ಕೊಡ್ತೇವೆ. ಅದರಲ್ಲಿ ಇದರ ಘಟಕದ ವೆಚ್ಚ ಬಂದು 32,300 ರೂಪಾಯಿ ಇರುತ್ತೆ. ಇದಕ್ಕೂ ಸಹಿತ 50% ಪ್ರತಿಶತ ಸಹಾಯಧನದಲ್ಲಿ ಕೊಡ್ತಾ ಇದ್ದೇವೆ. ಇದನ್ನು ಇಲ್ಲಿ ಕೋಳಿ ವಿತರಣೆ ಅಂದ್ರಲ್ಲ, ಅವರಿಗೆ ಭೂಮಿ ಇರಬೇಕು ಅಥವಾ ಲೇಬರ್ ನಡೆಯುತ್ತೆ? ಯಾರಾದರೂ ಸಾಕವ್ರಿ, ನಮ್ಮಲ್ಲಿ ಹೆಚ್ಚಾಗಿ ಕುಣಿಬಿ ಜನಾಂಗದ ರಾಜ ಜನಾಂಗದ ಕೋಳಿ ಸಾಕಾಣಿಕೆ ಮಾಡುತ್ತೆ ಅಂತ ಅಂತವ್ರಿಗೆ ಇದು ಜವಾರಿ ಅಂದ್ರೆ ಲೋಕಲ್ ಬ್ರೀಡ್ ಕೋಳಿಯನ್ನು ಕೊಡಂತದ್ದು. ಗಿರಿರಾಜ ಕೊಡ್ತಿದ್ರು, ಗಿರಿರಾಜ ಕೊಟ್ಟು ಈ ಸಲ ನಾವು ಅಸೀಲ್ ಕೊಡ್ಬೇಕಂತ ಒಂದು ಯೋಜನೆ ಹಾಕೊಂಡಿದ್ದೇವೆ. ಮತ್ತೆ ಕುರಿ ಕೊಡುವಂತ ಯೋಜನೆ ಕೂಡ ಇದೆ ಇಲ್ಲಿ. ಈಗ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ, ಮೊದಲೇ ನಬಾರ್ಡ್ ಅಂತ ಏನಿದೆ ಅಲ್ಲ, ಆ ಯೋಜನೆಯಲ್ಲಿ ಕೂಡ ಈ ಒಂದು 3 ದೊಡ್ಡ ಕಾರ್ಯಕ್ರಮಗಳಿದಾವೆ. ಇದು ಅಂದ್ರೆ ಬಹಳಷ್ಟು ದೊಡ್ಡ ಕಾರ್ಯಕ್ರಮಗಳು. ಅದರಲ್ಲಿ ಮುಖ್ಯವಾಗಿ 1,000 ದೇಸಿ ಕೋಳಿ ತಾಯಿ ಘಟಕ ಮಾಡೋದು. ತಾಯಿ ಘಟಕ ಅಂದ್ರೆ ಹ್ಯಾಚರಿ ಯೂನಿಟ್ ಅಂತ ಅಂದ್ರೆ ತಾಯಿ ಘಟಕದಿಂದ ನಾವು ಮರಿ ತೆಗೆದು ಮಾಡುವಂತದ್ದು ಒಂದು ಘಟಕ. ಇದು 1,000 ಕೋಳಿಯಷ್ಟು ನಾವು ತಾಯಿ ಘಟಕ ಇಟ್ಕೊಂಡು ಅದರಿಂದ ತತ್ತಿಯನ್ನು ಮಿಷನ್ ಒಳಗಿಟ್ಟು ಮರಿ ಮಾಡಿಕೊಡೋಂಥ ಒಂದು ಕಾರ್ಯಕ್ರಮ. ಇದಕ್ಕೆ ನಾವು ಯೂನಿಟ್ ಕಾಸ್ಟು ಸುಮಾರು 50 ತನಕ ಆದರೆ ಕೇಂದ್ರ ಸರ್ಕಾರದ 50% 25 ತನಕ ಸಹಾಯಧನ ಕೊಡೋಂಥ ಒಂದು ಯೋಜನೆ ಇದೆ. ಇದು ಸಹಾಯಧನ ಅಂದರೆ ಇದಕ್ಕೆ ಬ್ಯಾಕ್ ಎಂಡ್ ಸಬ್ಸಿಡಿ ಅಂತಾರೆ. ಆ ಯೋಜನಾ ವೆಚ್ಚದಲ್ಲಿ ಏನಿರುತ್ತಲ್ಲ ಅದರಲ್ಲಿ 25 ಸಬ್ಸಿಡಿ, ನಾವೇನು ಸಾಲ ತಗೊಂಡಿರ್ತಾನೆ ಆ ಸಾಲ ತೀರುವಾಗ ಆ ಸಬ್ಸಿಡಿ ಅವನ ಅಮೌಂಟಿಗೆ ಒಂದು ಜಮಾ ಆಗಿ ಆ ಸಾಲ ಮುಕ್ತ ಹೊಂದುತ್ತಾನೆ ಮುಂದೆ 6 ಅಥವಾ 7 ರೀಪೇಮೆಂಟ್ ಪೀರಿಯಡ್. ಅದೇ ರೀತಿ ಶೀಪ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಕೂಡ ಇದೆ. ಇದರಲ್ಲಿ 500 ಹೆಣ್ಣು ಕುರಿ ಮತ್ತು 25 ಗಂಡು ಕುರಿ, 525, ಇದಕ್ಕೂ ಸುಮಾರು 50 ತನಕ ಸಹಾಯಧನ ಇದೆ. ಇದೆಲ್ಲ ದೊಡ್ಡ ಪ್ರಾಜೆಕ್ಟ್. ಇನ್ನೊಂದು ಪಿಗ್ರಿ ಯೂನಿಟ್ಸ್ ಅಥವಾ ಯಾರು ಹಂದಿ ಸಾಕಾಣಿಕೆ ಮಾಡಬೇಕಂತ ಇರ್ತಾರೆ, 100 ಹೆಣ್ಣು 10 ಗಂಡಿಗೆ ಸುಮಾರು 30 ಸಹಾಯಧನದಲ್ಲಿ ಈ ಒಂದು ಸ್ಕೀಮ್ಗಳಿದ್ದಾವೆ. ಮತ್ತೆ ಇನ್ನೂ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ, ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ. ಇದರಲ್ಲಿ PMFME ಅಂತ, ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್, ಅಂದರೆ ಸಣ್ಣ ಸಣ್ಣ ಆಹಾರ ಉದ್ಯಮ ಘಟಕಗಳಿಗೆ ಸಹಾಯ ಮಾಡುವಂಥದ್ದು. ಈಗ ನಾವು ಬರೀ ಹಾಲು ಉತ್ಪಾದನೆ ಬಗ್ಗೆ ಅಷ್ಟೇ ಮಾತಾಡ್ತೇವೆ, ಮಾಸ್ದು ಉತ್ಪಾದನೆ ಮಾಡ್ತೇವೆ, ಇದನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಇದಕ್ಕೆ ವ್ಯಾಲ್ಯೂ ಆ್ಯಡೆಡ್, ಇದಕ್ಕೆ ಗುಣಮಟ್ಟ ಹೆಂಗೆ ಮಾಡಬೇಕು, ಇದರಿಂದ ಹೆಚ್ಚು ಲಾಭ ಹೆಂಗೆ ಪಡಬೇಕು ಅನ್ನೋ ಒಂದು ವಿಚಾರದಿಂದ ಕೇಂದ್ರ ಸರ್ಕಾರ ಮಾಡೋಂಥ ಯೋಜನೆ. ಇದು ನೀವು ಹಾಲನ್ನು ತಗೊಂಡ್ಕೊಂಡು ಹಾಲಿನಿಂದ ಆಗೋಂಥ ಉತ್ಪನ್ನಗಳಂತ ಐಸ್ ಕ್ರೀಮ್ ಮಾಡ್ಬೋದು, ನೀವು ಚೀಸ್ ಮಾಡ್ಬೋದು, ಬೆಣ್ಣೆ ಮಾಡ್ಬೋದು, ಬೇರೆ ಬೇರೆ ಆದಂಥ ಹಾಲಿನ ಮಸಾಲೆ ಮಜ್ಜಿಗೆ ಮಾಡ್ಬೋದು, ವಾಸನೆ ಬರೋಂಥ ಮಜ್ಜಿಗೆ ಮಾಡ್ಬೋದು, ಹಾಲಿನ ಪುಡಿ ಮಾಡ್ಬೋದು, ಚೀಸ್ ಮಾಡ್ಬೋದು, ಕವಾ ಮಾಡ್ಬೋದು, ಇಂಥ ಏನಾದರೂ ಒಂದು ಇಂಡಸ್ಟ್ರಿಗಳು ಹಾಕ್ತಾ ಅಂದರೆ ಮೈಕ್ರೋ ಸಣ್ಣ ಸಣ್ಣ ಯೂನಿಟ್ಗಳಿಗೆ ಇದಕ್ಕೂ ಸಹಿತ ಕೇಂದ್ರ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ. ಇದ್ರ ಜೊತೆಗೆ ಕೋಳಿ ಮಾಂಸ ಬಂದಾಗ ನೀವು ಕೋಳಿ ಮಾಂಸದ ನೀವು ಅದರದ ನಗ್ಗೆಟ್ಸ್ ಅಂತ ಬರುತ್ತೆ, ಹ್ಯಾಮ್ಸ್ ಅಂತ ಬರುತ್ತೆ, ಮಸ್ ಬೇರೆ ಬೇರೆ ಬೇರೆ ಆದ ಪ್ರಾಡಕ್ಟ್ಸ್ಗಳು ಬರ್ತವೆ, ಅಂಥವನ್ನು ಮಾಡಲಿಕ್ಕೂ ಸಹಿತ ಕೇಂದ್ರ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ. 18 ವರ್ಷದಿಂದ ಮೇಲ್ಪಟ್ಟ ಬೆನಿಫಿಷರಿ ಕೊಡ್ತಾರೆ. 8 ತನಕ ಪಾಸ್ ಆಗಿರ್ಬೋದು, ಹುಡುಗಿನ ಆಗ್ಬೋದು, ಯಾರಾದ್ರು. ಇದು 10 ಸ್ಕೀಮ್ ಇದೆ, 2020-30 ತನಕ ಸರ್, 10 ಸ್ಕೀಮ್ ಸರ್. 8 ನಮಗೆ ರೀಪೇಮೆಂಟ್ ಪೀರಿಯಡ್ ಇರುತ್ತೆ. ಇದಕ್ಕೂ ಸಹಿತ ಕೇವಲ 3% ಇಂಟ್ರೆಸ್ಟ್ ಒಳಗೆ ಇದನ್ನ ಸ್ಕೀಮ್ಗಳು ಪೀರಿಯಡ್ ಇರುತ್ತೆ. ಇನ್ನೊಂದು ಮೈತ್ರಿ ಅನ್ನುವಂತ ಯೋಜನೆ. ಮೈತ್ರಿಯ ಯೋಜನೆ ಸರ್, ಮೈತ್ರಿ ಅಂದ್ರೆ ಈಗ ತಮ್ಗೆ ಗೊತ್ತಿದ್ದಂಗೆ ನಮ್ಮಲ್ಲಿ ಇರಂತ ಏನೀಗ ನಾನು ಸಿಬ್ಬಂದಿಯವರ ಕೊರತೆ ಹೇಳಿದೆ, ಇಂತ ಒಂದು ಕೊರತೆನ ನೀಗಿಸ್ಕೊಳ್ಬೇಕಂದ್ರೆ ಸಣ್ಣ ಪ್ರಮಾಣದಲ್ಲಾದ್ರೂ ಜಾನುವಾರು ಚಿಕಿತ್ಸೆ ಮಾಡಲಿಕ್ಕೆ ಯಾರಾದ್ರೂ ಬೇಕಾಗತ್ತಾರೆ. ಅದಕ್ಕೆ ನಾವು ಕೇಂದ್ರ ಸರ್ಕಾರ ಒಂದು ಯೋಜನೆ ಇದೆ, ಮ್ಯಾನೇಜ್ಮೆಂಟ್ ಆಫ್ ಮಲ್ಟಿಪರ್ಪಸ್ ಎಆರ್ ಟೆಕ್ನಿಷಿಯನ್ ಇನ್ ರೂರಲ್ ಇಂಡಿಯಾ, ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಈ ಒಂದು ಇನ್ಸಮಿನೇಷನ್ ಕಾರ್ಯಕ್ರಮ ಮಾಡೋದು ಅಥವಾ ಸಣ್ಣ ಪುಟ್ಟ ಜಾನುವಾರು ಚಿಕಿತ್ಸೆ ಮಾಡಲಿಕ್ಕೆ ಒಂದು ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡೋದು. 10th ಪಾಸ್ ಆದಂತ ಹುಡುಗರಿಗೆ ನಾವು ಈ ಒಂದು ಯೋಜನೆಯಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಅವರಿಗೆ 3 ತಿಂಗಳು ತರಬೇತಿ ಕೊಡ್ತೆ, 1 ತಿಂಗಳು ಕ್ಲಾಸ್ ರೂಮ್ ಅಲ್ಲಿ ತರಬೇತಿ ಕೊಡ್ತೆ, ಸಣ್ಣ ಏನೇನು ಮಾಡಬಹುದು ಅಂತ. 2 ತಿಂಗಳು ಅವನಿಗೆ ಹತ್ರ ಅವನ ಊರಿನ ಹತ್ರ ಇರುವಂತಹ ಪಶು ಚಿಕಿತ್ಸಾಲಯ ಅವನಿಗೆ ಇರಿಸಿ ಅಲ್ಲಿ 2 ತಿಂಗಳು ಅವನಿಗೆ ಕೊಡ್ತೇವೆ ಟ್ರೀಟ್ಮೆಂಟ್, ಅಂದ್ರೆ ಒಂದು ಟ್ರೈನಿಂಗ್ ಕೊಡ್ತೇವೆ, ತರಬೇತಿ ಕೊಡ್ತೇವೆ, ಏನ್ ಮಾಡಬಹುದು, ಏನ್ ಸಣ್ಣ ಸಣ್ಣ ಗಾಯ ಆದ್ರೆ ಏನ್ ಟ್ರೀಟ್ಮೆಂಟ್ ಮಾಡಬೇಕು, ಇನ್ಸಮಿನೇಷನ್ ಯಾವ ತರ ಮಾಡಬೇಕು, ವ್ಯಾಕ್ಸಿನೇಷನ್ ಯಾವ ತರ ಮಾಡಬೇಕು, ಆ ರೀತಿ ತರಬೇತಿ ಕೊಡ್ತೇವೆ. ಆನಂತರ 3 ವರ್ಷ ತನಕ ಅವನಿಗೆ ನಮ್ಮ ಇಲಾಖೆಯಲ್ಲಿ ಅವನಿಗೆ ನಾವು ಅವನಿಗೆ ಒಂದು ಏರಿಯಾ ಕೊಟ್ಟು ಈ ಏರಿಯಾನ ನಿನ್ನ ಚಿಕಿತ್ಸೆಗಳನ್ನ ಇನ್ಸಮಿನೇಷನ್ ಮಾಡ್ತಾ ಇರು ಅಂತ ಹೇಳ್ತೇವೆ. ವರ್ಷ ನಾವು ಪ್ರಥಮ ವರ್ಷ 1,500 ರೂಪಾಯಿ ದುಡ್ಡು ಕೊಡ್ತೇವೆ ಅವನಿಗೆ, 2nd ವರ್ಷ 1,200 ರೂಪಾಯಿ ದುಡ್ಡು ಕೊಡ್ತೇವೆ ಮಂತ್ಲಿ, 3ನೇ ವರ್ಷ 800 ರೂಪಾಯಿ ಮಂತ್ಲಿ ಅವನಿಗೆ ಟೇಪರಿಂಗ್ ಗ್ರಾಂಟ್ ಕೊಡ್ತೇವೆ. ಇದ್ರ ಜೊತೆಗೆ ಅವನಿಗೆ ಬೇಕಾದಂತಹ ಸಾಮಗ್ರಿಗಳು ಏನಿರ್ತವೆ, ಚಿಕಿತ್ಸಾ ಸಾಮಗ್ರಿಗಳ ಲಿಕ್ವಿಡ್ ನೈಟ್ರೋಜನ್ ಇರ್ಬೋದು ಅಥವಾ ಲಿಕ್ವಿಡ್ ಕಂಟೈನರು, ಆನಂತರ ಸೆಮೆನ್ನು, ಶೀತು, ಸ್ಟ್ರಾಸು, ಆ್ಯಂಡ್ ಸಣ್ಣ ಸಣ್ಣ ಚಿಕಿತ್ಸೆಗೆ ಬೇಕಾದ ಏನು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್, ಇವನ್ನೆಲ್ಲ ನಾವು ಸರ್ಕಾರದಿಂದ ಅವನಿಗೆ ಉಚಿತವಾಗಿ ಕೊಡುವಂತ ಒಂದು ಕಾರ್ಯಕ್ರಮ. 3 ವರ್ಷ ಆದ ನಂತರ? 3 ವರ್ಷ ಆದ್ಮೇಲೆ ಅವನು ಸ್ವಂತ ಜೀವನ ಮಾಡ್ಕೋಬಹುದು, ಯಾಕಂದ್ರೆ ಅಷ್ಟೊತ್ತಿಗೆ ಅವ್ನು ಕಲ್ತು ಬಿಟ್ಟಿರ್ತಾನೆ, ಜನರ ಜೊತೆಗೂ ಸಹಿತ ಅವನು ಇದು ಮಾಡಿರ್ತಾನೆ, ಅವನೇ ಸ್ವಂತಾಗಿ ಟ್ರೀಟ್ಮೆಂಟ್ ಮಾಡಬಹುದು, ಹೋಗ್ಬೋದು. ಇನ್ನೊಂದು ಕಿಸಾನ್ ಕ್ರೆಡಿಟ್ ಕಾರ್ಡ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಹಿತ ತಮ್ಗೆಲ್ಲ ಗೊತ್ತಿರಬಹುದು, ಎಲ್ಲಾ ರೈತರಿಗೂ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಡ್ಬೇಕನ್ನೋದು ನಮ್ಮ ಪ್ರಧಾನಮಂತ್ರಿ ಒಂದು ಮುಖ್ಯವಾದ ಯೋಜನೆ ಆಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಲ್ಲಾ ರೈತರು ತಗೊಂತ ಇದ್ರೆ ಇದು ಮುಖ್ಯವಾಗಿ ಆದಕ್ತ ಅಂತಂದ್ರೆ ನಮ್ಮಲ್ಲಿ ಏನು ಈ ಕೃಷಿ ಸಾಲ ಅಂತ ಬರುತ್ತೆ, ಅದಕ್ಕೆ ಬಹಳಷ್ಟು ಜನ ರೈತರು ತಗೊಂತಾರೆ. ಕೃಷಿ ಸಾಲ ಈ ಒಂದು ಕೋಆಪರೇಟಿವ್ ಸೆಕ್ಟರ್ಗಳಲ್ಲಿ 3 ಲಕ್ಷ ತನಕ ಯಾವುದೇ ಒಂದು ಬಡ್ಡಿ ಇಲ್ದಂಗೆ ಕೊಡ್ತಾರೆ. ಅದೇ ರೀತಿ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಒಂದು 3% ಬಡ್ಡಿಗೆ 3 ಲಕ್ಷ ತನಕ ಸಹಾಯಧನ ಕೊಡ್ತಾರೆ. ಅದು ಏನಿದೆ ಅಂದ್ರೆ ಅವನ ಜಮೀನು ಏನು ಹೊಂದಿರ್ತಾನೆ, ಅವನು ಬೆಳೆ ಏನಿರ್ತಾರೆ ಅದರ ಮೇಲೆ ಅವನಿಗೆ ಸಾಲ ಕೊಡ್ತಾರೆ. ಒಬ್ಬ ರೈತ ಈಗ 3 ಲಕ್ಷ ತನಕ ತಗೊಳಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಅವನಿಗೆ ಜಮೀನು ಇರಲ್ಲ, ಅಥವಾ ಅದು ಏನು ಸ್ಕೇಲ್ ಆಫ್ ಫೈನಾನ್ಸ್ ಇರುತ್ತಲ್ಲ, ಭತ್ತಕ್ಕೆ ಎಷ್ಟಿರುತ್ತೆ, ಅಡಿಕೆಗೆ ಎಷ್ಟಿರುತ್ತೆ, ಅದ್ರ ಮೇಲೆ ಅವನು ರೀಚ್ ಹಾಕಲ್ಲ. ಅಂತ ಪರಿಸ್ಥಿತಿಯಲ್ಲಿ ಏನು ಉಳಿದಿರುತ್ತಲ್ಲ ಅಂತ ಒಂದು ಬೆನಿಫಿಷರಿಗೆ ನಾವು ಅವನಲ್ಲಿ ಇರುವಂತ ಜಾನುವಾರು ಮೇಂಟೆನೆನ್ಸ್, ಸಪೋಸ್ ಅವನಲ್ಲಿ ಆಕಳ ಇತ್ತು ಅಂತ ಹೇಳಿದ್ರೆ ಒಂದು ಹಸುವಿಗೆ 14,000 ರೂಪಾಯಿ ಅಂತೆ, ಅಪ್ ಟು 5 ಹಸುಗಳ ತನಕ ಇದಕ್ಕೇನು ಮೇಂಟೆನೆನ್ಸ್ ಗ್ರಾಂಟ್ ಅಂತ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಅಂತೇಳಿ ಇದನ್ನ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಕೊಡ್ತಾರೆ. ಎಮ್ಮೆ ಇದ್ರೆ ಒಂದು 14,000 ರೂಪಾಯಿ ಕೊಡ್ತಾರೆ, ಕುರಿ ಇದ್ರೆ ಒಂದು 22,000 ರೂಪಾಯಿ ಕೊಡ್ತಾರೆ, ಈ ಒಂದು 10+1 ಕುರಿಗೆ 22,000. ಅದೇ ರೀತಿ ಕೋಳಿ ಇದ್ರೆ 1,80,000 ತನಕ, 1,000 ಕೋಳಿಗೆ 1,80,000. ಈ ರೀತಿಯಾಗಿ ವಿವಿಧವಾದ ಒಂದು ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ಅವನಿಗೆ ಸಾಲ ಕೊಡ್ತೇವೆ. ಇದಕ್ಕೂ ಸಹಿತ ಅವನು ಕೇವಲ 3% ಬಡ್ಡಿ ದರದಲ್ಲಿ ಅವನಿಗೆ ಈ ಒಂದು ಸಾಲ ಸಿಗುತ್ತೆ ಅವನಿಗೆ. ಹಾಗಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಬ್ಯಾಂಕಿಗೆ ಹೋಗಬೇಕು ಅಥವಾ ಇಲ್ಲ? ನಮ್ಮ ನೇರವಾಗಿ ನಮ್ಮ ಇಲಾಖೆಗೆ ಬಂದು ಸಂಪರ್ಕ ಮಾಡಿದ್ರೆ ನಮ್ಮಲ್ಲಿ ಅದು ಅಪ್ಲಿಕೇಶನ್ ತಗೊಂತೀವಿ, ಆ ಅಪ್ಲಿಕೇಶನ್ ತಗೊಂಡು ನಾವು ನೇರವಾಗಿ ಲೀಡ್ ಬ್ಯಾಂಕಿಗೆ ಕಳಿಸ್ತೇವೆ. ಲೀಡ್ ಬ್ಯಾಂಕಿಂದ ಅವ್ನು ಕನ್ಸರ್ನ್ ಬ್ರಾಂಚಿಗೆ ಅದನ್ನ ಕಳಿಸ್ತಾರೆ, ಅವ್ನ ಏನ್ ಸ್ಕೋರ್ ಕಾರ್ಡ್ ಇರುತ್ತಲ್ಲ ಅದನ್ನ ನೋಡಿ ಅವರು ಅವನಿಗೆ ಸ್ಯಾಂಕ್ಷನ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಂತ ಅಂದ್ರೆ ಅವರು ರೈತರಾಗಿರ್ಬೇಕು, ಜಮೀನು ಇರಬೇಕು. ಜಮೀನು ಇರಲೇಬೇಕು ಅಂತಾನು ಏನಿಲ್ಲ, ವಿಥೌಟ್ ಜಮೀನ್ ಇಲ್ಲ ಅಂದ್ರೂ ಸಹಿತ ಈ ಒಂದು ಯೋಜನೆ ಅವ್ನು ತಗೊಂಡ್ಬೋದು. ಇದಕ್ಕೆ ನಾವೇನು ಇನ್ಸಿಸ್ಟ್ ಮಾಡಲ್ಲ, ಅವರಿಗೆ ಇನ್ಕಮ್ ಇಷ್ಟೇ ಇರಬೇಕು ಏನಿಲ್ಲ, ಏನೇನು ಇಲ್ಲ, ಯಾರು ಬೇಕಾದ್ರೂ ತರ. ಅವನ ಹತ್ರ ಜಾನುವಾರು ಇರಬೇಕು, ಇವರು ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಅವನಿಗೆ ಕೊಡ್ಲಿಕ್ಕೆ ಒಪ್ಪಿದ್ರೆ ಬ್ಯಾಂಕ್ನವರು, ಅವನ ಹತ್ರ ಜಾನುವಾರು ಇದನ್ನ ನಮ್ಮ ಪಶುವೈದ್ಯರು ಹೋಗಿ ದೃಢೀಕರಣ ಮಾಡ್ತಾರೆ, ಅವನ ಹತ್ರ ಇಷ್ಟು ಜಾನುವಾರು, ಆ ದೃಢೀಕರಣದ ಮೇಲೆ ಅವನಿಗೆ ಸಾಲನ ಕೊಡ್ತಾರೆ ಬ್ಯಾಂಕ್ನವರು. ಅವ್ರು ನೌಕರಿಯರ ಮಾಡಲಿ ಏನಾಗಿರಲಿ, ಅದೇನು ಜಮೀನು ಇದ್ರೆ ಜಾಮೀನು. ಇನ್ನು ನಾವು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಸಹಜವಾಗಿರುತ್ತೆ, ಅದು ಅಲ್ಲದೆ ಕೆಲವೊಂದಿಷ್ಟು ಯುವಕರು ಅಥವಾ ಪ್ರಾಣಿ ದಯಾ ಸಂಘ ಇಂಥವೆಲ್ಲ ಮಾಡ್ಕೊಂಡಿರ್ತಾರೆ. ತುಂಬಾ ಉತ್ತಮವಾದ ಒಂದು ಕ್ವಶನ್ ಕೇಳಿದಾರೆ ತಾವು. ಪ್ರಾಣಿ ದಯಾ ಸಂಘ ಈಗ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರಾಣಿ ದಯಾ ಸಂಘ ಅಂತ ಇದೆ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಆಗಿರ್ತಾರೆ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಮಾನ್ಯ ಜಿಲ್ಲಾ ಫಾರೆಸ್ಟ್ ಅಧಿಕಾರಿಗಳು, RTO ಅವರು, DFO ಅವರು, ಇವರೆಲ್ಲ ಸದಸ್ಯರಾಗಿರ್ತಾರೆ. ಆಗ ಸರ್ಕಾರದಿಂದ ನಾಮನಿರ್ದೇಶಿಸ ಇಬ್ಬರು ಸದಸ್ಯರು, ಯಾರು ಪ್ರಾಣಿಗಳ ಬಗ್ಗೆ ಪ್ರೀತಿ ಇರುತ್ತೆ, ಪ್ರಾಣಿ ಮೇಲೆ ದಯಾ ಇರುತ್ತೆ ಅಂತವ್ರನ್ನ ಇಬ್ಬರು ನಾಮನಿರ್ದೇಶ ಸದಸ್ಯರು ಇರ್ತಾರೆ. ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ಇದಕ್ಕೆ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಇದರದ್ದು ಮುಖ್ಯವಾದ ಉದ್ದೇಶ ಅಂದ್ರೆ ಜಿಲ್ಲೆಯಲ್ಲಿ ಎಲ್ಲಿ ಮನುಷ್ಯನ ಹಾಗೆ ಪ್ರಾಣಿಗಳು ಸಹಿತ ಒಂದು ಜೀವ, ಯಾವುದೇ ಪ್ರಾಣಿ ಅದು ಒಂದು ಜೀವ, ಅದಕ್ಕೂ ಕೂಡ ಹಿಂಸೆ ಆಗಬಾರದು ಅಂತೇಳಿ ಒಂದು ಆಕ್ಟ್ ಮಾಡಿದ್ದಾರೆ. ಮೊದಲೇ 1960ರಲ್ಲೇ ಒಂದು ಆಕ್ಟ್ ಆಗಿತ್ತು, ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಆಕ್ಟ್ ಮಾಡಿದೆ, ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಅಂತ ಒಂದು SPCA ಅಂತ ಆಕ್ಟ್ ಮಾಡಿದ್ರು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕರ್ನಾಟಕ ಸರ್ಕಾರದವರು ಇತ್ತೀಚಿನ ಕಳೆದ ವರ್ಷ ಕರ್ನಾಟಕ ಜಾನುವಾರು

ಅದರ ನಿರ್ವಹಣೆಗೆ ಅನೇಕ ಯೋಜನೆಗಳನ್ನು ಹಾಕೊಂಡಿದೆ. ಈ ನಿಟ್ಟಿನೊಳಗೆ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತೇಳಿ ತಿಳಿಸ್ಕೊಟ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದ. ದಯವಿಟ್ಟು ಎಲ್ಲ ರೈತರು ನನಗೆ ನೇರವಾಗಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ನಂಬರ್ ಸಹಿತ ಈ ವಾಹಿನಿ ಮೂಲಕ ಹೇಳ್ತೀನಿ, 9448301641. ತಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನನಗೆ ಸಂಪರ್ಕ ಮಾಡಿದ್ರೆ ಯಾವುದೇ ಒಂದು ನನಗೆ ಸಂಕೋಚ ಇಲ್ಲದೆ ತಮ್ಮ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಾನು ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡ್ತೇನೆ. ಧನ್ಯವಾದ. ನಮಸ್ತೆ. ನಮಸ್ತೆ ಸರ್. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯಿಂದ ರೈತರಿಗೆ ಸಿಗುವ ಸೇವಾ ಸೌಲಭ್ಯಗಳ ಕುರಿತು ಉತ್ತರ ಕನ್ನಡ ಜಿಲ್ಲೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ರಾಕೇಶ್ ಎಸ್ ಬಾಂಗ್ಲೆ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. कुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था पूछना अपने बड़े बुजुर्गो से कैसे फसल लहलाती थी शुद्धता झलकती थी माटी भी तंदुरुस्त और लोग पहली वाली बात कहा परम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूँगा माटी से प्रेम की परंपरा है परंपरागत खेती ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅಡಿಕೆ ಮುಂಗಾರು ಬೇಸಾಯದ ಕುರಿತು ರೈತರಿಗೆ ಸಲಹೆಗಳು. ಅಡಿಕೆ ನಮ್ಮ ದೇಶದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಮುಖ್ಯವಾಗಿ ಮಲೆನಾಡು, ಕರಾವಳಿ ಮತ್ತು ಮೈದಾನ ಪ್ರಾಂತ್ಯದ ಭಾಗದ ರೈತರ ಜೀವನಾಡಿಯಾಗಿದೆ. ಅಡಿಕೆ ಬೆಳೆಯ ನಿಖರ ಆದಾಯ ಮತ್ತು ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯಿಂದಾಗಿ ಹೆಚ್ಚು ಹೆಚ್ಚು ರೈತರು ಅಡಿಕೆ ಕೃಷಿಯತ್ತ ಒಲವು ತೋರುತ್ತಿದ್ದಾರೆ. ಅಡಿಕೆ ಬೆಳೆಯನ್ನ ಪ್ರಸ್ತುತ 4.76 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದು 7.78 ಲಕ್ಷ ಟನ್ಗಳಷ್ಟು ಉತ್ಪಾದನೆ ಮಾಡಲಾಗುತ್ತಿದೆ. ಕರ್ನಾಟಕ ರಾಜ್ಯವು ಅಡಿಕೆ ಬೆಳೆಯ ಕ್ಷೇತ್ರ ಹಾಗೂ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಭಾರತದಲ್ಲಿ ಬೆಳೆಯುವ ಒಟ್ಟು ಅಡಿಕೆಯ ಶೇಕಡ 65ರಷ್ಟು ಕರ್ನಾಟಕದಲ್ಲಿ ಉತ್ಪಾದನೆಯಾಗುತ್ತಿದ್ದು ನಂತರದ ಸ್ಥಾನವನ್ನು ಕ್ರಮವಾಗಿ ಕೇರಳ ಹಾಗೂ ಅಸ್ಸಾಂ ರಾಜ್ಯಗಳು ಪಡೆದುಕೊಂಡಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಬೆಳೆಗೆ ವಿವಿಧ ಬಗೆಯ ರೋಗ ರುಜಿನಿಗಳಿಂದಾಗಿ ಇಳುವರಿ ಕಡಿಮೆಯಾಗುತ್ತಿದೆ. ಬೆಳೆಯಲ್ಲಿ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ಪಾದಕತೆ ಹೆಚ್ಚಿಸಲು ಮುಂಗಾರಿನಲ್ಲಿ ವೈಜ್ಞಾನಿಕ ಬೇಸಾಯ ಮತ್ತು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುವುದು ಮುಖ್ಯವಾಗಿದೆ. ಮೈದಾನ ಪ್ರದೇಶದಲ್ಲಿ ಮೇ ಜೂನ್ನಲ್ಲಿ ಮತ್ತು ಅಧಿಕ ಮಳೆ ಬೀಳುವ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅವಧಿಯಲ್ಲಿ 90x90x90 cm ಅಳತೆಯ ಗುಣಿಗಳನ್ನು 2.7x2.7 ಮೀಟರ್ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡುವುದು ಸೂಕ್ತ. ಪ್ರತಿ ಮರಕ್ಕೆ 15-20 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ಟ್ರೈಕೋಡರ್ಮ ಮತ್ತು ಸುಡೋಮೊನಾಸ್ ಜೈವಿಕ ಸೂಕ್ಷ್ಮಾಣುಗಳೊಂದಿಗೆ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಬೇಕು. ಒಂದು ತಿಂಗಳ ನಂತರ ಫಲ ಬಿಡುವ ಪ್ರತಿ ಮರಕ್ಕೆ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ, 140 ಗ್ರಾಂ ಪೊಟ್ಯಾಷ್ ರಾಸಾಯನಿಕ ಗೊಬ್ಬರವನ್ನು ಒದಗಿಸಬೇಕು. ಈ ಗೊಬ್ಬರದ 1/3 ಭಾಗವನ್ನು ಮೇ ಜೂನ್ ತಿಂಗಳಲ್ಲಿಯೂ 2/3 ಭಾಗವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕು. ಹಸಿರೆಲೆ ಗೊಬ್ಬರ ದ್ವಿದಳ ಧಾನ್ಯಗಳಾದ ಅಲಸಂದೆ, ಹೆಸರು, ಉದ್ದು, ಸೆಣಬು, ಅವರೆ, ಡಯಾಂಚ್, ಸಸ್ಬೇನಿಯಾ ಬೆಳೆಗಳನ್ನು 7-8 ವಾರಗಳ ಕಾಲ ಬೆಳೆಸಿ ಕಾಯಿ ಕೊಚ್ಚುವ ಮೊದಲು ಮೊಗ್ಗು ಹೊಡೆದು ಮಣ್ಣಿನಲ್ಲಿ ಸೇರಿಸಬೇಕು. ಮುಂಗಾರಿನ ಮೊದಲು ಬಸಿಗಾಲುವೆಗಳಲ್ಲಿ ಬಿದ್ದಿರುವ ಮಣ್ಣನ್ನು ಸ್ವಚ್ಛಗೊಳಿಸುವುದರಿಂದ ಮಳೆಗಾಲದಲ್ಲಿ ಸರಾಗವಾಗಿ ಹೆಚ್ಚಿನ ಮಳೆ ನೀರು ಹರಿದು ಹೋಗಲು ಅನುಕೂಲಕರವಾಗುವುದಲ್ಲದೆ ತಂತು ಬೇರುಗಳ ಉಸಿರಾಡುವಿಕೆಗೆ ಅನುಕೂಲವಾಗುತ್ತದೆ. ಅಡಿಕೆ ತೋಟದಲ್ಲಿ ಬಿದ್ದಿರುವ ತ್ಯಾಜ್ಯಗಳನ್ನು ಚಿಕ್ಕ ಗಾತ್ರದಲ್ಲಿ ಕತ್ತರಿಸಿ ಮರಗಳ ಸುತ್ತ ಹೊದಿಕೆ ಮಾಡುವುದರಿಂದ ಕಳೆ ನಿಯಂತ್ರಣವಾಗಿ ತೇವಾಂಶ ಹಿಡಿದಿಟ್ಟುಕೊಳ್ಳುವಿಕೆ ಹಾಗೂ ಹೆಚ್ಚಿನ ನೀರು ಬಸಿದು ಹೋಗುವುದಕ್ಕೆ ಸಹಕಾರಿಯಾಗುತ್ತದೆ. ಎಳೆಯ ಅಡಿಕೆ ತೋಟದಲ್ಲಿ ಬಾಳೆ, ಶುಂಠಿ, ಮೆಣಸಿನಕಾಯಿ, ಅರಿಶಿನ ಮತ್ತು ಸುವರ್ಣಗಡ್ಡೆಗಳನ್ನು ಬೆಳೆಯಬಹುದು. ನಂತರದ ವರ್ಷಗಳಲ್ಲಿ ಕರಿಮೆಣಸು, ಕೋಕೋ, ಬಾಳೆ ಮತ್ತು ವೀಳ್ಯದೆಲೆ ಬೆಳೆಗಳು ಲಾಭದಾಯಕವಾಗಿ ಎಲ್ಲ ಪ್ರದೇಶಗಳಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೆಯಬಹುದು. ಪೆಂಟಟೋಮಿಡ್ ತಿಗಣೆ, ಈ ಕೀಟದ ಹಾವಳಿಯು ಏಪ್ರಿಲ್ನಿಂದ ಜೂನ್ ತಿಂಗಳಲ್ಲಿ ಎಳೆಯ ಕಾಯಿ ಕಟ್ಟುವ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತದೆ. ತೊಟ್ಟಿನ ಭಾಗದಲ್ಲಿ ರಸ ಇರುವುದರಿಂದ ಅಂತಹ ಅಡಿಕೆ ಕಾಯಿಗಳು ಬಲಿಯುವುದಕ್ಕಿಂತ ಮೊದಲೇ ಉದುರಿ ಕೆಳಗೆ ಬೀಳುತ್ತವೆ. ಅಂತಹ ಕಾಯಿಗಳ ತೊಟ್ಟಿನ ಭಾಗವನ್ನು ಪರೀಕ್ಷಿಸಿದಾಗ ಸೂಜಿಯಿಂದ ಚುಚ್ಚಿದಂತಹ ಕಪ್ಪು ಬಣ್ಣದ ಗುರುತು ಕಾಣಿಸುತ್ತದೆ. ಇದರ ನಿರ್ವಹಣೆಗೆ 1.7 mL ಡೈಮಿಥೋಯೆಟ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಕೀಟ ಬಾಧಿಸಿದ ಮರ ಮತ್ತು ಸುತ್ತಲಿನ ಮರಗಳಿಗೆ ಏಪ್ರಿಲ್ದಿಂದ ಮೇ ತಿಂಗಳಲ್ಲಿ ಸಿಂಪಡಿಸಬೇಕು. ಮಲೆನಾಡು ಹಾಗೂ ಕರಾವಳಿ ಭಾಗದ ಅಡಿಕೆ ತೋಟದಲ್ಲಿ ಹೆಚ್ಚು ಮಳೆಯಾಗುವುದರಿಂದ ಕೊಳೆ ರೋಗದ ಹಾನಿಯಿಂದ ರೈತರಿಗೆ ಅಡಿಕೆ ಇಳುವರಿಯಲ್ಲಿ ಹೆಚ್ಚಿನ ನಷ್ಟ ಉಂಟಾಗುತ್ತಿದೆ. ಈ ರೋಗವನ್ನು 1% ಬೋರ್ಡೋ ದ್ರಾವಣ ಸಿಂಪಡಿಸುವ ಮೂಲಕ ನಿರ್ವಹಿಸಬಹುದು. ಮುಂಜಾಗ್ರತಾ ಕ್ರಮವಾಗಿ ಮುಂಗಾರು ಪ್ರಾರಂಭವಾಗುವ ಸೂಚನೆಗಳು ಕಂಡುಬಂದ ಕೂಡಲೇ ಮೊದಲನೆಯ ಸಿಂಪಡಣೆಯನ್ನು ಕೈಗೊಳ್ಳುವುದು ಉತ್ತಮ. ಇದುವರೆಗೆ ಅಡಿಕೆ ಮುಂಗಾರು ಬೇಸಾಯದ ಕುರಿತು ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದೊಂದು ಪ್ರಕಟಣೆ. ಡೆಹ್ರಾಡೂನ್ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ 8ನೇ ತರಗತಿ ಪ್ರವೇಶ ಪಡೆಯಲು ಕರ್ನಾಟಕದ ಮೂಲದ ಬಾಲಕರಿಗೆ ಹಾಗೂ ಬಾಲಕಿಯರಿಗೆ ಅರ್ಹತಾ ಪ್ರವೇಶ ಪರೀಕ್ಷೆಗಳನ್ನು ಬೆಂಗಳೂರು ಕೇಂದ್ರದಲ್ಲಿ ದಿನಾಂಕ 3 ಡಿಸೆಂಬರ್ 2022 ನಡೆಸಲಾಗುವುದು. ಅಭ್ಯರ್ಥಿಗಳು ಯಾವುದೇ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಯಾವುದೇ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿರುವ ಅಥವಾ ಉತ್ತೀರ್ಣರಾಗಿರುವ ಹಾಗೂ 13 ವರ್ಷದೊಳಗಿರುವ ಬಾಲಕ ಮತ್ತು ಬಾಲಕಿಯರಿಗಾಗಿ ಮಾತ್ರ ಅರ್ಜಿಯನ್ನು ಕರೆಯಲಾಗಿದೆ. ಅರ್ಜಿ ನಮೂನೆಯನ್ನು ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಭವನ ನಂಬರ್ 58, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ರಸ್ತೆ, ಬೆಂಗಳೂರು 560025 ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು 15 ಅಕ್ಟೋಬರ್ರೊಳಗೆ ಕಳುಹಿಸಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0805589459 ಅಥವಾ 0838222658 ಇಲ್ಲಿ ಸಂಪರ್ಕಿಸುವಂತೆ ಉಪನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಎಂಜಿ ರಸ್ತೆ, ಕಾರವಾರ ಇವರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಅಪ್ಪನ ಮನೆ ದಾರಿಡದೆ ಹೋಗುವಾಳು ಅಪ್ಪನ ಮನೆ ದಾರಿಡದೆ ಹೋಗೇಲೆ ಒಂದೆರಡೇ ಗಾವೇರೆ ನಡೆದಾಳು ಅಪ್ಪನ ಮನೆ ದಾರಿಡದೆ ಹೋಗೇಲೆ ಒಂದೆರಡೇ ಗಾವೇರೆ ನಡೆದಾಳು ಒಂದೆರಡೇ ಗಾವೇರೆ ನಡೆದೇಲೆ ಮೂರು ನಾಲ್ಕು ಗಾವೇರೆ ದಾಳಾಗೋ ನಾಲ್ಕು ಗಾವೇರು ದೊಳಗೋ ನಾಲ್ಕು ಗಾವೇರು ದೊಳಗೆ ಕುಸುರ ತಂದೆ ಬನವ ಕಂಡಾಳು ಮೂರು ನಾಲ್ಕು ಗಾವೇರು ದೊಳಗೆ ಕುಸುರ ತಂದೆ ಬನವೇ ಕಂಡಾಳು ಕುಸುರ ತಂದೆ ಬನವ ಕಂಡಮೇಲೆ ಬಣ್ಣ ತಂದೆ ಜೋಕೋಳು ಮಾಡ್ಯಾಳು ಕುಸುರ ತಂದೆ ಬನವೇ ಕಂಡಮೇಲೆ ಬಣ್ಣ ದೊಂದೆ ಜೋಕೋಳ ಮಾಡಾಳು ಬಣ್ಣ ದೊಂದೆ ಜೋಕೋಳ ಮಾಡೇಲೆ ಎಕ್ಕಾಡೆ ಹೂವ ಕೊಯ್ವಾಳು ಬಣ್ಣದೊಂದೆ ಜೋಕೋಳ ತುಂಬ್ಯಾಳು ಬಣ್ಣದೊಂದೆ ಜೋಕೋಳ ತುಂಬೇಲೆ ಮಳೆ ನಾಡ ಬೆಳಗ್ಗೆ ಈಗ ನಡೆದಾಳು ಬಣ್ಣದೊಂದೆ ಜೋಕೋಳ ತುಂಬೇಲೆ ಬಾಳೆ ನಾಡ ಬೈಲಿ ಹೋಗುವಾಳು ಬಾಳೆ ನಾಡ ಬೈಲೆ ನಾಳಾಗೆ ಬಾರಿ ನಲ್ಲೆ ಬಳ್ಳಿ ಸರಿದಾಳು ಬಾಳೆ ನಾಡ ಬಾರಿಕದಲ್ಲೇ ಬಳ್ಳಿ ಸಿಗದಾಳು ಬಾರಿಕದಲ್ಲೇ ಬಳ್ಳಿ ಸಿಗದೇ ಎಲ್ಲಾದ ಕಳ್ಳ ಕೃಷ್ಣನು ಬಾರಿಕದಲ್ಲೇ ಬಳ್ಳಿ ಸಿಗುವಾಗೆ ಕಲಿಯಾದ ಕಳ್ಳ ಕೃಷ್ಣನು ಕಲಿಯಾದ ಕಳ್ಳ ಕೃಷ್ಣನು ಕದ್ದೆ ಸೋದೆಲ್ಲದೇ ಬರುವನು ಕಲಿಯಾದ ಕಳ್ಳ ಕೃಷ್ಣನು ಕದ್ದೆ ಸೋದೆಲ್ಲದೆ ಬರುವನು ಕದ್ದೆ ಸೋದೆಲ್ಲದೆ ಬಂದ್ಯಾಳೆ ಚಂದ್ರ ಹೋಳಿ ಸೆರಗ ಇಡಿದಾನು ಕದ್ದೆ ಸೋದೆಲ್ಲದೆ ಬಂದೇರೆ ಚಂದ್ರ ಹೋಳಿ ಸೆರಗ ಇಡಿದಾನು ಚಂದ್ರ ಹೋಳಿ ಸೆರಗ ಇಡದೇರೆ ನೀನೆ ಅಲ್ಲಿ ನಿನ್ನ ಹೆಸರೇಳಿ ಜಡತಿ ನಿನಗ್ಯಾಕೋಡುಗಾನೆ ಪಲೋರಿನ ಜಡತಿ ನಿನಗ್ಯಾಕೋ ಪಲೋರಿನ ಜಡತಿ ನಿನಗ್ಯಾಕೋ ಕೊಲ್ಲರ ಮನಿಹಾಲ ಕದೋನು ಪಲೋರಿನ ಜಡತಿ ನಿನಗ್ಯಾಕೋ ಕೊಲ್ಲರ ಮನಿಹಾಲ ಕದೋನು ಕೊಲ್ಲರ ಮನಿಹಾಲ ಕದೋನೆ ಗೋಪ್ಯರ ಮನೆ ಮುಸ್ರಾ ಕದ್ದವನು ಗೋಪ್ಯರ ಮನೆ ಮುಸ್ರಾ ಕುಡಿದವನು ಗೋಪ್ಯರ ಮನೆ ಮುಸ್ರಾ ಕುಡಿದವನು